ಬಯಸಿದ್ರು. ಅಂದ್ರೆ ಈ ಮಳೆ ಆಧಾರಿತವಾಗಿ ನೈಸರ್ಗಿಕ ಆಧಾರಿತವಾಗಿ ನಾವು ಕೃಷಿಯನ್ನ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಅಂದ್ರೆ ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಕೃಷಿಯ ಚಟುವಟಿಕೆಗಳನ್ನ ಹೆಚ್ಚಿಗೆ ಜಾಸ್ತಿ ಮಾಡ್ತಾ ಇದೀವಿ ಅಂತ ನಾವು ಹೇಳಬಹುದು. ಉದಾಹರಣೆಗೆ ಏನಪ್ಪ ಅಂದ್ರೆ, ನಾವು ಕೋವಿಡ್ ನ ಸಾಂಕ್ರಾಮಿಕ ರೋಗದ ಒಂದು ಲಾಕ್ಡೌನ್ ಅಂತ ಸಮಯದಲ್ಲಿ ಎಲ್ಲಾ ಇಡೀ ನಗರದಲ್ಲಿ ಇರ್ತಕ್ಕಂಥ ಎಲ್ಲಾ ಜನ ಮರಳಿ ಹಳ್ಳಿಗಳಿಗೆ ಬಂದರು. ಆ ಸಮಯದಲ್ಲಿ ನಮಗೆ ಶಕ್ತಿ ನೀಡಿದಾಗಲಿ, ನಮಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಟ್ಟಿದಾಗಲಿ ಕೃಷಿ ಮಾತ್ರ ಅಂತ ಅನ್ಬೋದು. ಕೃಷಿ ಅಂದರೆ ನಮ್ಮ ಭೂತಾಯಿ ಅಂತ ನಾವು ಹೇಳ್ಬೋದು. ಅಂದರೆ ಇದರಿಂದ ಏನಪ್ಪ ನಮ್ಗೆ ಅರ್ಥ ಆಗೋದಂದ್ರೆ, ನಾವು ಎಲ್ಲೇ ಹೋದರೂ ಕೂಡ ನಮಗೆ ಪ್ರಧಾನವಾಗಿ ನಮ್ಮನ್ನು ಬೆಳೆಸೋದು, ನಮ್ಮನ್ನು ಕಾಪಾಡೋದೇನಪ್ಪ ಅಂದರೆ ನಮ್ಮ ಕೃಷಿ ಅಥವಾ ನಮ್ಮ ಭೂತಾಯಿ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಎಷ್ಟೋ ಜನ ನಗರಕ್ಕೆ ವಲಸೆ ಬರ್ತಾ ಇದ್ದಾರೆ. ನಗರಕ್ಕೆ ಬಂದ್ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸ್ತಾ ಇದ್ದಾರೆ. ತಮ್ಮಲ್ಲಿರ್ತಕ್ಕಂಥ ಭೂಮಿಯನ್ನು ವಿಲೇವಾರಿ ಮಾಡ್ತಿದ್ದಾರೆ. ಅದ್ರ ಬದಲು ನಗರಕ್ಕೆ ವಲಸೆ ಹೋಗಿರ್ತಕ್ಕಂಥ ನಮ್ಮ ಹಳ್ಳಿ ಜನರು ಮರಳಿ ಹಳ್ಳಿಗಳಿಗೆ ಬಂದು ಕೃಷಿ ಚಟುವಟಿಕೆಗಳನ್ನ ಆರಂಭಿಸಿ ಆಧುನಿಕ ತಂತ್ರಜ್ಞಾನದ ಮೂಲಕ ಜಲ ನೀರನ್ನಾಗಿರ್ಬೋದು ಅಥವಾ ಕೆರೆ ಕಟ್ಟೆಗಳ ನೀರಾಗಿರ್ಬೋದು, ಕಾಲುವೆ ನೀರನ್ನಾಗಿರ್ಬೋದು, ಇವುಗಳನ್ನೆಲ್ಲ ನಾವು ಆಧುನಿಕ ತಂತ್ರಜ್ಞಾನದ ಮೂಲಕ ಬಳಕೆ ಮಾಡಿಕೊಂಡು ನಾವು ಕೃಷಿ ಚಟುವಟಿಕೆಗಳನ್ನ ಇನ್ನೂ ಹೆಚ್ಚಿಸಬಹುದು. ಇದರಿಂದ ನಮ್ಮ ದೇಶಕ್ಕೂ ಹೆಚ್ಚಿನ ಆದಾಯ ತರಬಹುದು. ದೇಶಕ್ಕೆಲ್ಲ, ನಮ್ಮ ಇಡೀ ವಿಶ್ವಕ್ಕೆ ನಮ್ಮ ದೇಶದಿಂದ ಹೆಚ್ಚಿನ ಒಂದು ಆಹಾರ ಪದಾರ್ಥಗಳಾಗಿರ್ಬೋದು, ಮಸಾಲೆ ಪದಾರ್ಥಗಳಾಗಿರ್ಬೋದು, ಅದನ್ನು ಹೆಚ್ಚಿಗೆ ನಾವು ರಫ್ತು ಮಾಡಬಹುದು. ರಫ್ತು ಮಾಡೋದಕ್ಕೆ ನಮ್ಮ ಯುವ ಜನತೆ ಪಾತ್ರ ತುಂಬಾ ಮಹತ್ವ ಪಡೆದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಭಾರತ ಹಳ್ಳಿಯಿಂದ ಕೂಡಿದ ರಾಷ್ಟ್ರವಾದರೂ ಜಿಡಿಪಿಗೆ ಕೃಷಿ ಕೊಡುವಂತ ಕೊಡುಗೆ ಅತಿ ಹೆಚ್ಚು. ಕೃಷಿ ವಿಶ್ವವಿದ್ಯಾನಿಲಯಗಳು ಯುವಜನತೆಯನ್ನ ಕೃಷಿಯತ್ತ ಒಲವು ತೋರುವಂತೆ ಮಾಡಿ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಕೋವಿಡ್-19 ಎನ್ನುವಂತಹ ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಕೃಷಿ ಜನರನ್ನ ಕೈಬಿಟ್ಟಿಲ್ಲ. ಈ ವಿಚಾರವಾಗಿ ವೆಂಕಟೇಶ್ ಅವರು ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾರೆ. ಇದರ ವಿರೋಧವಾಗಿ ಶಿವಕುಮಾರ್ ಅವರು ಹೇಳಲಿಕ್ಕಿದ್ದಾರೆ. ಸ್ನೇಹಿತರಾದ ವೆಂಕಟೇಶ್ ಇಷ್ಟೊತ್ತು ಮಾತಾಡಿದ್ರು, ಕೇಳಿದಿರಾ. ನನ್ನ ಅನಿಸಿಕೆ ಏನಂದ್ರೆ, ಭಾರತದ ಅಭಿವೃದ್ಧಿಯಲ್ಲಿ ಕೃಷಿ ಪಾತ್ರದಲ್ಲಿ ಯುವ ಜನತೆಯ ಪಾತ್ರ ಅಷ್ಟಕ್ಕಷ್ಟರಲ್ಲೇ. ಹೇಗೆ ಅಂತಂದ್ರೆ, ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ನೋಡೋದಾದ್ರೆ ತುಂಬಾ ನಗರೀಕರಣ ಹೊಂದ್ತಾ ಇದೆ. ಪ್ರಸ್ತುತ ಸಂದರ್ಭದಲ್ಲಿ ನೋಡೋದಾದ್ರೆ ಒಂದು 2 ವರ್ಷಗಳ ನಂತರದಿಂದ ಈ ಕೋವಿಡ್ ಲಾಕ್ಡೌನ್ ಆದ ಇದರಿಂದ ವಲಸೆ ಬಂದಿದ್ದಾರೆ. ಓಕೆ, ಸಮಯ ಸಂದರ್ಭಕ್ಕೂ ಹೊಂದ್ಕೋ ಹೋಗೋದು ಮನುಷ್ಯನ ಲಕ್ಷಣ ಆಗಿರೋದ್ರಿಂದ ಅವರು 1-2 ವರ್ಷ ಇದು ಮುಗಿದ ನಂತರ ಮತ್ತೆ ಎಲ್ಲಿದ್ರು ವಾಸ್ತವಾಗಿ ಅಲ್ಲಿಗೆ ಓಡ್ತಾರೆ. ಆಗಿದ್ದಾಗ ಹೆಚ್ಚು ಯುವ ಜನತೆನೆ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋದು ನಾನು ನಂಬಕ್ಕೆ ಇಷ್ಟಪಡಲ್ಲ, ಒಪ್ಕೊಳ್ಳಲ್ಲ. ಯುವ ಜನತೆ ಏನಂದ್ರೆ, ಜಾಸ್ತಿ ತಂತ್ರಜ್ಞಾನ ಅಂತ ಬಂದು ಇನ್ನೊಂದು ಬೇರೆ ಕ್ಷೇತ್ರಗಳಲ್ಲಿ ಜಾಸ್ತಿ ತನ್ನ ಕೆಲಸ ಕಾರ್ಯಗಳನ್ನ ತೊಡಗಿಸ್ಕೊಂತ ಇದ್ದಾರೆ. ಹಾಗಾಗಿ ಯುವ ಜನತೆಯ ಪಾತ್ರ ಅಲ್ಲಿ ಬಹಳ ಮುಖ್ಯವಾಗಿದೆ ಅನ್ನೋದನ್ನ ನಾನು ಒಪ್ಕೊಳ್ಳಲ್ಲ. ಪ್ರಸ್ತುತ ಗ್ರಾಮೀಣ ಪ್ರದೇಶಗಳಲ್ಲಿ ಒಬ್ಬ ರೈತ ಒಂದು ಬೆಳೆಯನ್ನ ತೆಗಿಬೇಕು ಅಂತಂದ್ರೆ 7-8 ತಿಂಗಳು ಟೈಮ್ ತಗೊಂತಾರೆ. 8 ತಿಂಗಳು ಬೆಳೆದ ನಂತರ ಅದನ್ನ ದವಸ ಧಾನ್ಯಗಳನ್ನ ಮಾರ್ಕೆಟ್ಗೆ ತಂದು ಮಾರಬೇಕಾದ ಪರಿಸ್ಥಿತಿ ಇರ್ತದೆ. ಹಾಗಾಗಿ ಅವರು ನಗರಕ್ಕೆ ಬಂದು ಸೇಲ್ ಮಾಡಬೇಕಾಗುತ್ತದೆ. ಹಂಗಿರುವಾಗ ಈ ಹಳ್ಳಿ ಗ್ರಾಮೀಣ ಭಾಗದಲ್ಲೇನೆ ಮಾರ್ಕೆಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮಧ್ಯವರ್ತಿಗಳಿಂದ ಅವರನ್ನು ಹೊಡೆತ ತಿಂತಾರೆ ಯಾರು ರೈತರು. ಹಂಗಾಗಿ ಅವರು ನಗರಕ್ಕೆ ಬಂದು ಅದನ್ನ ಮಾರಬೇಕಾಗಿರೋದ್ರಿಂದ ಇದ್ದಷ್ಟು ಬೆಲೆಗೇನೆ ಕೊಟ್ಟು ತನ್ನ ಧಾನ್ಯಗಳನ್ನ ಹೋಗ್ಬೇಕಾಗುತ್ತೆ. ಹಿಂಗಿರುವಾಗ ರೈತರು ಇಂದು ಬದುಕ್ತಿರೋ ಸ್ಥಿತಿ ನೋಡಿದ್ರೆ ತುಂಬಾ ಅಯ್ಯೋ ಅನಿಸ್ತದೆ. ಒಬ್ಬ ಯೋಧ, ಒಬ್ಬ ರೈತ ಅಂತ ಬಂದ್ರೆ ದೇಶಕ್ಕಾಗಿ ಅವ್ರದ್ದೇ ಹೆಚ್ಚಿಗೆ ಕೊಡುಗೆ ಇರ್ತದೆ. ಒಬ್ಬರು ಯೋಧನ್ ನೋಡೋ ರೀತಿ ರೈತನಿಗೆ ಇಲ್ಲಿ ಈಗಲೂ ಸಹ ಆ ತರ ಬೆಲೆ ಅವ್ರನ್ನ ನೋಡಲ್ಲ, ನೋಡೋ ದೃಷ್ಟಿ ಬೇರೆ ಇರ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ತಾರೆ. ಆದ್ರೆ ನಿಜವಾದ ಅರ್ಥದಲ್ಲಿ ಒಬ್ಬ ರೈತ ಬೆಳೆದು ಹಾಲಾಕಿ ಭತ್ತ ಬೆಳೆದ್ರೇನೆ ಪ್ರತಿಯೊಬ್ಬ ನಗರವಾಸಿಗಳು ಸಹ ತಿನ್ನೋದು. ಅದನ್ನ ಇಲ್ಲಿವರೆಗೂ ತಿಳ್ಕೊಂಡಿಲ್ಲ, ಎಲ್ಲ ಬರೀ ನಾವು ಕೊಟ್ಟಿದ್ದೇ ಕಾಂಟ್ರಿಬ್ಯೂಷನ್ ಅಂತ ಹಿಂಗೆ ಹೇಳ್ಕೊಂತಾರೆ. ಅದಲ್ಲ, ದೇಶದ ಅಭಿವೃದ್ಧಿ ಅಂತ ಹಿನ್ನೆಲೆ ನೋಡೋದಾದ್ರೆ ಆಗಿನಿಂದನೂ ಕೃಷಿ ಬೆನ್ನೆಲುಬಾಗಿರೋ ದೇಶ ಇಂದೂ ಮುಂದುವರಿತಾ ಇರೋದನ್ನು ಸಹ ಕೃಷಿಕರಿಂದಾನೆ. ಕೃಷಿ ಒಂದು ಮಾಡೋದ್ ಬಿಟ್ಟಿದ್ರೆ ರೈತರು, ಯುವ ಜನತೆ ತಮ್ಮ ಈಗೇನು ITBT ಸೆಕ್ಟರ್ ಅಂತೆಲ್ಲ ಈಗ ಮಾಡ್ತಾ ಇದ್ದಾರೋ ಅದಕ್ಕೆ ಒಂದು ಆಹಾರ ಪದಾರ್ಥಗಳಾಗಿರ್ಬೋದು, ಇರೋ ವಾತಾವರಣ ಜಾಗ ಇರ್ಬೋದು, ಇದಕ್ಕೆಲ್ಲ ಕೃಷಿ ರೈತ ಕಷ್ಟ ಪಡೆದಿದ್ರೆ ಇವ್ರಿಗೆಲ್ಲ ಒಂದು ಅವಕಾಶ ಅನ್ನೋದೇ ಸಿಗ್ತಾ ಇರ್ಲಿಲ್ಲ. ಹಿಂಗಿರುವಾಗ ಬರೀ ಯೂತ್ಸೇ ಯುವ ಜನರೇ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾನು ನಂಬಲ್ಲ. ಯುವಜನತೆ ಕೃಷಿಯಲ್ಲಿ ಕಳಪೆ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಮಾಡದೆ

ಅವಲ್ಲದೆ ಜಾಬ್ ರೆಕಗ್ನಿಷನ್ ಅಲ್ಲಿ ನೋಡಬೇಕಾದ್ರೆ 2020-21 1.7 lakh ಜಾಬ್ಸ್ ಜನರೇಟ್ ಆಗಿದೆ. ಇವತ್ತು ಇದೇ ಸ್ಟಾರ್ಟ್ಅಪ್ ಇಂಡಿಯಾ ಪ್ಲಾಟ್ಫಾರ್ಮ್ ಏನಿದೆ ಅಲ್ಲ, ಅದು ನಮಗೆ ಗ್ಲೋಬಲಿ ಅದನ್ನ ಬಂದು ಜನ ಅದನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಹೌದಪ್ಪ, ಭಾರತದಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಕೂಡ ಅವರು ಅದನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಪ್ರಕಾರ ನೋಡೋದಾದ್ರೆ ಸಾಫ್ಟ್ವೇರ್ದು ಮತ್ತೆ ಹಾರ್ಡ್ವೇರ್ದು ಫರ್ಮ್ಸ್ಗಳದು 23.3% ನಾವು ಇಂಡಿಯನ್ ಮಾರ್ಕೆಟ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅವಲ್ಲದೆ ಐ ಟಿ ಸರ್ವಿಸಸ್ ಸೆಕ್ಟರ್ ಅಥವಾ ಐ ಟಿದು ಸಂಬಂಧಪಟ್ಟಿದ್ದು ಐ ಟಿ ಇ ಎಸ್ ಸೆಕ್ಟರ್ ಅಂತ ನಾವೇನ್ ಕರಿತೀವಿ, ಅದು 41.1% ಅಷ್ಟು ಅದು ಪ್ರತಿದಿನ ನಾವು ಕೊಡ್ತಾ ಇದೀವಿ. ಇವತ್ತಿನ ದಿನ 91,000 ಅಂದ್ರೆ ಆಲ್ಮೋಸ್ಟ್ 1 lakh ಅಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರ್ಸನಲ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದು ಯಾವುದೇ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಅವರಿಗೆ ಅದನ್ನ ಮೈಕ್ರೋಪ್ರೊಸೆಸರ್ ಇಂದ ಟೆಕ್ನಾಲಜಿ ಡೆವಲಪ್ ಮಾಡುವಂಥದ್ದಾಗಿರಲಿ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡೋಂಥದ್ದು ಟೆಕ್ನಾಲಜಿ ಆಗಿರಲಿ, ಎ ಐ ಬಂದು ತುಂಬ ಕ್ರೂಷಿಯಲ್ ಆಗ್ತದೆ. ಮನೇಲಿ ಹೆಂಗಸರಿಗೂ ಸಹ ಒಂದು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಬೇಕಂದ್ರೇನು ಎ ಐ ತುಂಬ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಅಂತಹ ಒಂದು ಸೆಕ್ಟರ್ಸ್ ಅಲ್ಲಿ ಬಂದು ಇವತ್ತಿನ ದಿನ 1 lakh ಎಂಪ್ಲಾಯ್ಮೆಂಟ್ ನಾವಿಲ್ಲಿ ಕೊಡ್ತಾ ಇದೀವಿ. 1 lakh ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಅವರು ಆನ್ಲೈನ್ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆಯವ್ರಿಗೆ ಸ್ಕಿಲ್ಸ್ ನ ಕಲಿಸೋದ್ರಲ್ಲೂ ಸಹ ಸ್ಕಿಲ್ ಇಂಡಿಯಾ ಮುಖಾಂತರ ಅವರು ಅದನ್ನ ಕಲ್ಸ್ಕೊಳ್ತಾ ಇದ್ದಾರೆ. ಹೌದು, ಭಾರತೀಯ ಯುವಕರು ಬಂದು 18 ಎಸ್ಪೆಷಲಿ ನಾವು 29 ಯುವ ಜನಾಂಗ ಏನಿದೆ ಅಂತ ಹೇಳ್ತೀವಲ್ಲ, ಅವರು ಭಾರತಕ್ಕೆ ತುಂಬ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ವಿದೇಶಿ ಕಂಪನಿಗಳಿಗೆ ಜೀವನಾಡಿ ನಮ್ಮ ಭಾರತೀಯ ಯುವಜನತೆ. ನಿಮ್ಗೆ ಗೊತ್ತಿರ್ಬೋದು, ಒಂದ್ ವೇಳೆ ಈ ಯುವಜನತೆ ವಿದೇಶಗಳಿಗೆ ಹೋಗೋ ಬದಲು ನಮ್ಮ ದೇಶದಲ್ಲೇ ಇದ್ದಿದ್ರೆ ಭಾರತ ಒಂದು ಐಟಿಯಲ್ಲಿ ಎಷ್ಟು ಸದೃಢ ರಾಷ್ಟವಾಗಿ ಬೆಳೀತಾ ಇತ್ತು ಅನ್ನೋದು ನಮಗೆ ಊಹಿಸಲು ಅಸಾಧ್ಯವಾಗುತ್ತೆ. ಅದಾದ ನಂತರದಲ್ಲಿ ಏನಂತ ಹೇಳಿದ್ರೆ, ಮಾಹಿತಿ ತಂತ್ರಜ್ಞಾನ COVID-19 ನಂತರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಬೆಳೀತಾ ಇದೆ, ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಯಾಕಂದ್ರೆ ಲಾಕ್ಡೌನ್ ಆದ್ರೂ ಕೂಡ ಐಟಿಗೆ ತಂತ್ರಜ್ಞಾನಕ್ಕೆ ಯಾವುದೇ ತೊಂದರೆಗಳು ಆಗಿಲ್ಲ. ವರ್ಕ್ ಫ್ರಮ್ ಹೋಮ್ ಎನ್ನುವಂತ ಕಾನ್ಸೆಪ್ಟ್ ಅನ್ನು ತಂದುಕೊಂಡ್ಬಿಟ್ಟು ಐಟಿ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಪರಿಣಾಮಕಾರಿಯಾಗಿ ಬೆಳೆದುಕೊಂಡು ಬರ್ತಾ ಇದೆ. ಇದೇ ಈಗ ಮಾಹಿತಿ ತಂತ್ರಜ್ಞಾನ ಋಣಾತ್ಮಕವಾಗಿ ಯಾವೆಲ್ಲ ಅಂಶಗಳನ್ನು ಹೊಂದಿದೆ ಅಂತ ಅನ್ನೋದ್ರ ಬಗ್ಗೆ ನನ್ನ ಮಿತ್ರ ವಿನೋದ್ ಅವರು ಈಗ ಹೇಳಲಿಕ್ಕಿದ್ದಾರೆ. ಮಾಹಿತಿ ಮತ್ತು ತಂತ್ರಜ್ಞಾನ ಯಾವ ತರ ವರಹ ಆಗಿದೆಯೋ ಅದೇ ತರ ಅದರ ದುಷ್ಪರಿಣಾಮಗಳು ನಮ್ಮ ಮೇಲೆ ಸಿಕ್ಕಾಪಟ್ಟೆ ಬೀರ್ತಾ ಇದೆ. ಹಲವಾರು ದುಷ್ಪರಿಣಾಮಗಳಿದ್ದಾವೆ, ಅದರಲ್ಲಿ ಒಂದು ಸೈಬರ್ ಅಪರಾಧಗಳು. ಹೋದ ವರ್ಷ ಸುಮಾರು 50,000 ಕೇಸಸ್ಗಳು ರಿಜಿಸ್ಟರ್ಡ್ ಆಗಿರುವಂತ ಸೈಬರ್ ಅಪರಾಧಗಳು ಆಗಿರೋದು, ಮತ್ತೆ ಬೆಂಗಳೂರು ಸೈಬರ್ ಅಪರಾಧಗಳಲ್ಲಿ ರ್ಯಾಂಕ್ 1 ಆಗಿ ಇರುತ್ತೆ, ಮತ್ತೆ ಕರ್ನಾಟಕ ಸೈಬರ್ ಪೊಲೀಸ್ ಇಡೀ ದೇಶದಲ್ಲೇ ನಂಬರ್ 1 ಎಂದು ಹೆಸರುವಾಸಿಯಾಗಿದ್ದಾರೆ. ಸೈಬರ್ ಕ್ರೈಮ್ಗಳಲ್ಲಿ ಅನೇಕ ಸೈಬರ್ ಕೃತ್ಯಗಳಿದ್ದು ಅದರಲ್ಲಿ ಹ್ಯಾಕಿಂಗ್ ಅನ್ನೋದು ಸಿಕ್ಕಾಪಟ್ಟೆ ತಲೆನೋವುಗೀಡು ಮಾಡಿದ್ದು, ಜನರ ಇಂಪಾರ್ಟೆಂಟ್ ಚಿತ್ರಗಳಾಗಲಿ ವಿಡಿಯೋಗಳಾಗಲಿ ಪಬ್ಲಿಕ್ ಮಾಡುವುದು, ಮತ್ತೆ ಫಿಶಿಂಗ್ಗೆ ಒಂದು ಫೇಮಸ್ ಆದಂತ ಒಂದು ಜಾಗ ಇದೆ ಜಮ್ತಾರ ಅಂತ ಉತ್ತರ ಪ್ರದೇಶದಲ್ಲಿ. ಸೊ ಆಲ್ಮೋಸ್ಟ್ ಅಲ್ಲಿನ ಯುವ ಜನತೆಗಳು ಕೆಲ್ಸಕ್ಕೆ ಹೋಗಲ್ಲ, ಅವರು ಡೈಲಿ ಕುತ್ಕೊಂಡು ಬರೀ ಇದೇ ಆಕ್ಟಿವಿಟಿಗಳು ಮಾಡ್ತಾ ಇರ್ತಾರೆ. ಅವ್ರು ಇವ್ರ ಫೋನ್ ಹ್ಯಾಕ್ ಮಾಡೋದು, ಅಕೌಂಟ್ಗಳಿಂದ ದುಡ್ಡು ತಗೊಳ್ಳೋದು. ಒಬ್ಬ ಕನಿಷ್ಠ ಪಕ್ಷ 5,000-10,000 ಕುತ್ಕೊಂಡಲ್ಲೇ ಇನ್ ದ ಮೀನ್ಸ್ ಆಫ್ ಅನೈತಿಕಲ್ ವೇ ದುಡ್ಡು ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ನಾವು ಸುದ್ದಿಗಳಲ್ಲಿ ನೋಡ್ತಾ ಇದ್ದೀವಿ ಎಷ್ಟೊಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅವರ ಪ್ರೈವೇಟ್ ಚಿತ್ರಗಳನ್ನು ಆಕ್ಸೆಸ್ ಮಾಡಿ ಅದರಿಂದ ಸಿಕ್ಕಾಪಟ್ಟೆ ಥ್ರೆಟನ್ ಮಾಡಿ ಅವರಿಂದ ದುಡ್ಡು ಪಡೆಯೋದಾಗಲಿ ಬೇರೆ ಫೇವರ್ಸ್ ಪಡೆಯೋದಾಗಲಿ ನಡೀತಾ ಇದೆ. ಮತ್ತು ಇನ್ನೊಂದು ಸೀರಿಯಸ್ ಐ ಟಿ ಪ್ರಾಬ್ಲಮ್ ಏನು ಅಂತ ಅಂದರೆ ಸ್ಕ್ರೀನ್ ಅಡಿಕ್ಷನ್ ಅನ್ನೋದು ಸಿಕ್ಕಾಪಟ್ಟೆ ಒಂದು ಸೀರಿಯಸ್ ಪ್ರಾಬ್ಲಮ್ ಆಗಿದೆ. ಯಾಕೆ ಅಂತ ಅಂದರೆ ಆನ್ ಆನ್ ಆ್ಯಾವರೇಜ್ ಒಬ್ಬ ಯಂಗ್ಸ್ಟರ್ 6-8 hours ಸ್ಕ್ರೀನ್ನೇ ನೋಡ್ತಾ ಇದ್ದಾನೆ. ಅದರಿಂದ ಏನಾಗುತ್ತೆ ಅಂತ ಅಂದರೆ ಅದೊಂಥರ ಸೈಕಾಲಜಿಕಲ್ ಪ್ರಾಬ್ಲಮ್ ಆಗಿ ಟರ್ನ್ ಆಗ್ತಿದೆ, ಅದರಿಂದ ಸಮಾಜದಲ್ಲಿ ಅವನು ಆಕ್ಟಿವ್ ಆಗಿಲ್ಲ. ಮತ್ತೆ ಸ್ಕ್ರೀನ್ ಅಡಿಕ್ಷನ್ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ ಆಗಿದ್ದು ಎಷ್ಟೊಂದು ಜನ ಕೌನ್ಸಿಲರ್ ಅದನ್ನು ಒಂದು ಸೀರಿಯಸ್ ಇಲ್ನೆಸ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಕೊಡಲು ಆರಂಭಿಸಿದ್ದಾರೆ. ಮತ್ತೆ ಎಕ್ಸೆಸಿವ್ ಗೇಮಿಂಗ್ ಕಲ್ಚರ್ ಇಂಡಿಯಾದಲ್ಲಿ ಐ ಟಿ ರೆಗ್ಯುಲೇಷನ್ಸ್ ಆದಮೇಲೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಎಷ್ಟೊಂದು ಗೇಮಿಂಗ್ ಇಂಡಸ್ಟ್ರಿ ಒಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೀತಾ ಇದೆ, ಎಷ್ಟೊಂದು ಫ್ರೀಲಾನ್ಸ್ ಗೇಮರ್ಗಳು ಗೇಮ್ ಆಡ್ತಾ ಅವ್ರ ಗೇಮ್ಗಳನ್ನ ಯೂಟ್ಯೂಬಲ್ಲಿ ಸ್ಟ್ರೀಮ್ ಮಾಡ್ತಿದ್ದಾರೆ. ಆ ಸ್ಟ್ರೀಮ್ ಮಾಡೋ ಮುಖಾಂತರ ಎಷ್ಟೊಂದು ಜನರನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಎಕ್ಸೆಸಿವ್ ಗೇಮಿಂಗ್ ಕಲ್ಚರಿಂದ ಅವ್ರ ಸ್ಟಡೀಸ್ ಮೇಲೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಅವರು ಬೇರೆ ಸಾಮಾಜಿಕ ಆಕ್ಟಿವಿಟಿಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಮತ್ತು ಇನ್ಸೋಮ್ನಿಯಾನೂ ಆಗುತ್ತೆ. ಇನ್ಸೋಮ್ನಿಯಾ ಅಂತ ಅಂದರೆ ನಿದ್ದೆ ಬರಲ್ಲ ಅವ್ರಿಗೆ,